ಹತ್ತು ಬೌಂಡ್ರೀಸ್ ಹೊರಗಡೆ ಒಂದು 300 ತ್ಯಾಗ ಸಸಿ ಹಾಕಿದ್ವಿ. ಅದು ದೊಡ್ಡ ಈಗಲೇ ಮರ ಸೈನ್ಯಕ್ಕೆ ಬಂದೈತಿ. ಇನ್ನೊಂದು 4 ವರ್ಷ ಕಟಿಂಗ್ ಬರ್ತದೆ. ಒಂದು 325 ಗಿಡ ಸಾಗುನಿ ಇದೆ. ಅದ್ರೊಳಗನೆ ಮತ್ ನಾವು ಈಗ ಹೇಳಿದ್ನಲ್ರಿ ಕೃಷಿ ಹೊಂಡ ಮಾಡ್ಕೊಂಡು ಮೀನು ಸಾಕಣೆ ಬೇಲಿಯಾಗಿ ಉಳ್ಕಂತದ ಅಥವಾ ಅದನ್ನ ಬೇಲಿಗಾಗಿ ಅದೇ ಇಟ್ಕೊಂಡ್ರಿ. ಜೀವಂತ ಬೇಲಿಗೆನ ನಟ್ಟಿದಾವೆ. ಇಲ್ಲ ಬೇಲಿನ ಐತಿ, ಆ ಮರನು ಬೆಳೀತಾ ಐತಿ. ಇವೆಲ್ಲ ಅಳವಡಿಸ್ಕೊಂಡು ನಾವೊಂದು ಕೃಷಿ ಒಳಗ ನಾವು ಮಾಡ್ಕೊಂಡಿರೋದಕ್ಕೆ ನಮ್ಮನ್ನ ಸರ್ಕಾರದಾಗಲಿ ಅಥವಾ ಇಲಾಖೆಯಿಂದಾಗಲಿ ನಮ್ಮನ್ನ ಹೊರಗೆ ತೋರಿಸ್ತಾರ ಇಂತ ರೈತ ಅದಾರಂತ, ಸಮಗ್ರ ಕೃಷಿ ಒಳಗೆ ರೈತ ಅದಾರಂತ ನಮ್ಮನ್ನ ಬಳಸ್ತಾ ಇದಾರೆ. ಇದು ಈಗ ಕೃಷಿಯಲ್ಲಿ ಈಗ ಒಳಸುರಿಗಳು ತಂದ್ರೆ ಗೊಬ್ಬರಗಳು, ನೀವು ಹೇಳಿದ್ರಿ ಎರೆಹುಳು ಗೊಬ್ಬರ ಮಾಡ್ತಾ ಇದ್ದೀವಿ, ಜೀವಾಮೃತ ಮಾಡ್ತಾರೆ, ಇದು ಏನಾದ್ರೂ ಇದು ಇದರಲ್ಲಿ ಬದಲಾವಣೆ ಮಾಡ್ಕೊಂಡಿದ್ದೀರಾ ಅಂದ್ರೆ ಹಳೆ ಪದ್ಧತಿಗಿಂತ ಈಗ ಏನಾದ್ರೂ ಹೊಸ ಪದ್ಧತಿ ಇದರಲ್ಲಿ ಬದಲಾವಣೆ ಮಾಡ್ಕೊಂಡು ಮಾಡ್ತಾ ಇದ್ದೀವಿ? ಹೌದೌದು, ಹಿಂದಿನ ಹಳೆ ಪದ್ಧತಿಗಿಂತ ಈಗ ಇರ್ತಕ್ಕಂತ ಹೊಸ ಪದ್ಧತಿ ಐತ್ರ, ಅದನ್ನ ಬದಲಾವಣೆ ಮಾಡ್ಕೊಂಡಿದೀವಿ. ಅಂದ್ರೆ ಮೂಲತಃ ಇರೋದು ಹಿಂದಿನಿಂದ ಏನೈತೆ ಅದ್ರೊಳಗೆ ಸೇರೇ ಬರ್ತೈತಿ. ಆದ್ರೆ ಈಗ ಇತ್ತಿತ್ತಲಾಗ ಬದಲಾವಣೆ ಈಗ ಅವಾಗೆಲ್ಲ ಏನಪ್ಪ ಅಂತಂದ್ರ ಸಗಣಿ ಅದ್ಮೇಲೆ ಕೊಟ್ಟಿಗೆ ಗೊಬ್ಬರ ಮಾಡ್ಕೊಂಡು ತಿಪ್ಪಿಗೆ ಹಾಕಿ ಹಾಕ್ತೈತಿವಿ. ಈಗ ಹಂಗಲ್ಲ, ಈಗ ಜೀವ ಸಗಣಿಯಿಂದನ ಗೋಮಂತ್ರದಿಂದ ನಾವು ಜೀವಾಮೃತ ಮಾಡ್ತೀವಿ, ಅದನ್ನ ನೇರವಾಗಿ ಗಿಡಕ್ಕೆ ಎಲ್ಲ ಡ್ರಿಂಕ್ ಮಾಡ್ತೀವಿ. ಹಾ, ಹಂಗಾಗಿ ಈಗೆಲ್ಲ ಮತ್ತೆ ಹೊಸ ಹೊಸ ತಂತ್ರ ಜ್ಞಾನದಿಂದ ಮತ್ ಬೇರೆ ಹೊಸವನ್ನೆಲ್ಲ ಅಳವಡಿಸ್ಕೊಂಡಿದ್ದೇವೆ ಅದ್ರೊಳಗೆ. ಜೊತೆಗೆ ಜೇನು ಸಾಕಾಣಿಕೆ ಅದು ಜೇನು ಸಾಕಾಣಿಕೆ 3 ಪೆಟ್ಟಿಗೆ ಇತ್ತು. ಈ ವರ್ಷ ನಮ್ಮಲ್ಲಿ ಬಹಳ ಅಪರಂಪರಿ ಮಳೆ, ನಮಗೆ ನೀರಿನ ಒತ್ತಡ ಜಾಸ್ತಿ ಇತ್ತು. ಬಹಳ ಸುಮಾರು ನಮಗೆ ಒಂದು 2-4 ದಿವಸ ಸುಮಾರು 3-4 ಅಡಿ ನೀರು ಹರಿತು. ಅವಾಗ ಒಂದು 2 ಪೆಟ್ಟಿಗೆ ಹಾಳಾಗೋಯ್ತು. ಈಗ ಇರ್ತಕ್ಕಂಥ 1 ಪೆಟ್ಟಿಗೆ ಅದು ಖಾಲಿ ಪೆಟ್ಟಿಗೆ ಇದೆ. ಈಗ ಅದ್ರೊಳಗ ನಾನು ಬೇರೆ ಕಡೆ ಹೋಗಿ ಕೇಳಿಲ್ಲ, ಅದ್ರೊಳಗೆ ಏನಾದ್ರು ಹುಳನ ಅದಕ್ಕೆ ಸೇರ್ತತಿ. ಅದನ್ನ ಕ್ಲೀನ್ ಮಾಡಿ ಸ್ವಲ್ಪ ಸಕ್ಕರೆ ನೀರು ಅವೆಲ್ಲ ಅದಾವಲ್ಲ ಅವ್ನು ನೀಡ್ರಿ ಅದಕ್ಕೆ ಸೇರ್ತತಿ ಅಂದ್ರು. 3 ಈ ಹಾಲಿ ಜೀವಂತ ಇರೋದು 1 ಪೆಟ್ಟಿಗೆ ಇದೆ. ಈ ವರ್ಷದ ಮಳೆಗೆ 1 ಪೆಟ್ಟಿಗೆ ಹೋಯ್ತು. ಆಮೇಲೆ ಕೋಳಿನೂ ಸುಮಾರು 40 ಕೋಳಿ ಒಂದೇ ದಿವಸನ ಹೋಗ್ಬಿಟ್ಟು, ಯಾಕೆ ಈ ನೀರೆಲ್ಲ ನುಗ್ಗಿ ಅದು ಯಾವಾಗ 4 ಗಂಟೆ ಸುಮಾರು ಮಳೆ ಬಂದ್ಬಿಡ್ತಲ್ರಿ, ಸುಮಾರು 40 ಕೋಳಿ ಹಂಗ ನಮ್ಮ ಎದುರಿಗೆ ತೇಲ್ಕೊಂಡು ಹೋಗ್ಬಿಡ್ತು ಹೋಗ್ಬಿಡ್ತು. ಆಮೇಲೆ ಕೆಲವೆಲ್ಲ ಮರ ಪರ ಹತ್ತಿ ಹಾರಿ ಕುಂತ್ಕೊಂಡು ಹೋದ್ವಲ್ಲ ಅವೆಲ್ಲ ಬದುಕಿದಾವು. ಈಗ ಐತ್ರಿ ಕೋಳಿ, ಒಂದು 40-45 ಕೋಳಿ ಐತಿ. ಮತ್ತೀಗ ಕುರಿಗಳು ಅದಾವ್ರಿ, ಈಗ ಒಂದು 8 ಕುರಿ ಸಾಕಾಣಿಕೆ ಮಾಡ್ಕೊಂಡವಿ. ಅದು ಕುರಿ ಅಂದ್ರೆ ಟಗರು ಇಲ್ಲ, ಅದು ಕುರಿ ಒಳಗೈತಲ್ರಿ ಈ ಕರೆ ಉಣ್ಣಿ ಮರಿ ಅಂತ ಬರ್ತದ, ಮೆತ್ತ ಉಣ್ಣಿ ಅಂತ. ಅಂದ್ರೆ ನಾವು ಪೇಟೆಗ ತರ್ತಾವ ಮರಿ ಅವನ್ನ, ಅವ್ಳು ತಂದು ಅದು ಇದೆ. ಆಮ್ಯಾಗ ಇನ್ನೊಂದು ಇದು ಎಳಗ ಅಂತ ಬರ್ತತಿ, ಎಳಗ. ಆಮ್ಯಾಗ ಅದು 3 ತರದ ಕುರಿ ಇದೆ ಅದ್ರೊಳಗೆ, ಅದನ್ನ ಸಾಕಾಣಿಕೆ ಮಾಡ್ಕೊಂಡು ಹಸುಗಳು. ಈಗ ನಮ್ಮನೆಗೆ ಹಾಲಿಗೆ ನಾವೊಂದು 3 ಹಸು ಇಟ್ಕೊಂಡಿದೀವಿ, 3 ಹಸು ಅದಾವು. ಆಮ್ಯಾಗ ಹೈಬ್ರಿಡ್ ಇಲ್ಲ, ಒಂದು ಪಕ್ಕ ನಮಗೆ ಇದು ಅದು ಹಳಳಿ ಅಂತ ಅದೊಂದು ಜಾತಿ, ಅದು ಹಳ್ಳಿಕಾರ ಅಂತ ಜಾತಿ, ಅದು ಒಂದಿದೆ. ಆಮ್ಯಾಗ ಮಿಶ್ರ ಇತ್ಲ ಜರ್ಸಿನ ಅಲ್ಲ, ಇತ್ಲಾಗ ಜವರಿನ ಅಲ್ಲ, ಅದು ಒಂದು ಮಿಶ್ರ ಒಂದಿದೆ. ಆಮೇಲೆ ಒಂದು ಜರ್ಸಿ, 3 ತರದ್ದು ಇದೆ. ಅದು ನಮಗೆ ಒಂದು ಆಕಳಿಂದ ಒಂದು 9 ಲೀಟರ್ ಇಂದ 10 ಲೀಟರ್ ಮಟ್ಟ ಕೊಡ್ತದೆ ಒಂದು ಆಕಳು, ಒಂದು ಸಮಯ ಒಂದು ಹೊತ್ತಿಗೆ ಆಮೇಲೆ ಇನ್ನೊಂದು ನಾವು ಜವಾರಿ ಆಕಳ ಅಂತ ಅಂದಿವಲ್ಲ, ಅದು ಏನು 2-3 ಲೀಟರ್ ಅದು ಕೊಡ್ತದೆ. ಆಮ್ಯಾಗ ನಾವು ಕರು ಇರೋದಕ್ಕೆ ಕರು ಬಲವಾಗಿ ಶಕ್ತಿಯಾಗಿ ಬರಲಿಲ್ಲ ಅನ್ನೋಕೆ ಸ್ವಲ್ಪ ಹಾಲು ಜಾಸ್ತಿ ಕೊಡ್ತದೆ. ಆಮ್ಯಾಗ ಇನ್ನೊಂದು ಆಕಳಿದೆ, ಅದು 4-5 ಲೀಟರ್ ಕೊಡ್ತದೆ. ಅದು ಮೇವಿನ ಒಂದು ನಿರ್ವಹಣೆಗೆ ಬಂದ್ರೆ ತೋಟದಲ್ಲಿ ಏನಾದ್ರೂ ಮೇವು ಬೆಳೆಗಳು ಇಲ್ಲ, ಅದನ್ನು ಮೇವು ಮಾಡ್ಕೊಂಡಿದೆ ಅಲ್ಲೇ ತೋಟದೊಳಗನ. ಸ್ವಲ್ಪ ಸೈಡಿ ಬದುಗಳವಲ್ಲ ಅಲ್ಲೆಲ್ಲ ನಾವು ಈಗ ಈ ಕೃಷಿ ಇಲಾಖೆಗ ಮೇವಿನ ಬೀಜ ಸಿಗ್ತದೆ, ಮೇವಿನ ಬೀಜ ಕೊಡ್ತಾ ಇದಾರೆ. ಆ ಮೇವಿನ ಬೀಜ ಹಾಕೊಂಡ್ರೆ ಸುಮಾರು ನಮಗೆ ಒಂದು 4-5 ಕಟಾವಿ ಬರ್ತದೆ. ಅದನ್ನು ಮೇವನ್ನ ಹಸಿರು ಮೇವು ಮಾಡಿ ಹಸಿರು ಮೇವು ಮಾಡ್ಕೊಂತೇವೆ. ಇನ್ನು ಉಳಿದಿದ್ದೆಲ್ಲ ಒಣ ಮೇವು ಮಾಡಿ ಇಟ್ಕೊಂತೇವೆ ಅದನ್ನೆಲ್ಲ. ಹಂಗಾಗಿ ಮೇವಿಗೂ ತೋಟದೊಳಗನೆ ಬೆಳ್ಕಂತ ಇದೆ. ಕೃಷಿಯಲ್ಲಿ ಎಲ್ಲರೂ ಕುಟುಂಬದವರೇ ಸೇರ್ಕೊಂಡಿದ್ದೀವಿ, ಸೇರ್ಕೊಂಡ್ರೆ ಒಟ್ಟು ಕುಟುಂಬದಲ್ಲ ಇದೆ. ಇಲ್ಲ ತಗೊಂತ ಕೂಲಿ ತಗೊಂತ ಹೆಂಗಂದ್ರೆ ನಾವೀಗ ಅಡಿಕೆ ಬೆಳೆದಿವಲ್ರಿ, ನಮ್ದು ಅಡಿಕೆ ಒಂದು 270-280 ಕ್ವಿಂಟಲ್ ಹಸಿ ಅಡಿಕೆ ಆಗತ್ರಿ. ಅದು ಆಗೋದ್ರಿಂದ ಮತ್ ನಾವು ಸುಮ್ಮನೆ ಏನಾಕ್ರಣ ಇವರಿಗೆಲ್ಲ ಗುತ್ತಿಗೆ ಕೊಡೋದು ಬೇಡ ಅಂತ ಹೇಳಿ ಈಗ ಒಂದು 5 ವರ್ಷದಿಂದ ಇತ್ತಾಗ ನಾವೇ ಸ್ವಂತ ಮಿಷನ್ ಅಡಿಕೆ ಮಿಷನ್ ಮಾಡ್ಕೊಂಡು ಅದು ಸ್ವಲ್ಪ ಹೆಚ್ಚಿಕೊಮ್ಮೆ ಈಗ ನಮ್ಮ ಮನೆಯವ್ರನ್ನ ಬಿಟ್ಟು ಒಂದ್ 25-35 ಜನ ನಮ್ಮ ಹತ್ರ ಕೆಲಸ ಮಾಡ್ತಾ ಐತಿ. ಅವ್ರಿಗೆ ಕೆಲಸ ಕೊಡ್ತಾ ಅವ್ರಿಗೆ ಕೆಲಸ ಕೊಟ್ಟಂಗಾತು, ನಮಗೆ ದುಡಿಮೆ ಆದಂಗ ಆಯ್ತು. ಹಂಗಾಗಿ ಒಂದ್ 25-30 ಜನ ಕೆಲಸ ಮಾಡ್ತಾ ಐತಿ. ನಾವೇ ಸ್ವಂತ ಸುಲಿಸಿ ನಾವೇ ಕೊಯ್ಯೋದು, ನಾವೇ ಕೆಡುವುದು, ನಾವೇ ಬೇಸೋದು, ಅವೆಲ್ಲ ಮಾಡ್ಕೊಂಡವಲ್ಲ. ಈಗ ಸ್ವಲ್ಪ ಏನಾಗಿಲ್ಲ ಅಂದ್ರೆ ಒಂದು 20-30 ಜನ ಕೆಲಸದಲ್ಲಿ ಇದ್ದೇ ಇರ್ತಾರೆ. ಅಡಿಕೆ ಸಂಸ್ಕರಣೆ, ಈಗ ನಮ್ ತೋಟದ ಅಡಿಕೆ ಅಲ್ಲ, ಅದನ್ನ ಮತ್ ಬೇರೆ ಮಾರಾಟ ಮಾಡೋದು, ಅದನ್ನ ನಾವು ಬೇಯಿಸಾದ್ಮೇಲೆ ನಾವು ಮಾರಾಟ ಮಾಡ್ತೇವೆ APMC ಮಾಮ್ಗೌಸಿಗೆ, ಇಲ್ಲೆಲ್ಲ ಒಯ್ದು ಇದ್ ಮಾಡ್ತಾ. ಈಗ ನಿಮ್ಮ ಜಮೀನಿಂದ ಈ ಒಂದು ಉತ್ಪನ್ನ ಸಾಗಣೆ ಮಾಡ್ಬೇಕಂದ್ರೆ ಏನಾದ್ರೂ ಇದೆಯಾ ಅಂತ ಅಂದ್ರೆ ಸಮಸ್ಯೆ ಇದೆಯಾ ನಿಮ್ಗೆ? ಸಮಸ್ಯೆ ಅಂದ್ರೆ ರಸ್ತೆ ಆಗ್ಲಿ ಇಲ್ಲ ವಾಹನದ ಒಂದು ಲಭ್ಯತೆ ಆಗ್ಲಿ, ರಸ್ತೆ ಹೆಂಗಿದೆ, ರಸ್ತೆ ಚೆನ್ನಾಗಿದೆಯಾ ಅಥವಾ ಇಲ್ಲ? ಇಲ್ಲ, ನಮ್ಮಲ್ಲಿ ನಮ್ಮ ತೋಟ ಸುತ್ತಲೂ ಹೋಗ್ಬೇಕಂದ್ರೆ ರೋಡ್ ಗೀಡು ಬಹಳ ಚೆನ್ನಾಗಿದೆ, ರೋಡಿಗೆ ಹತ್ತಿಕೊಂಡು ಬಹಳ ಯಾವ್ದು ಸಮಸ್ಯೆ ಇಲ್ಲ. ನಮಗೇನಂತಂದ್ರೆ ಮೂಲತಃ ಏನಂತಂದ್ರೆ ಈ ಕೋಳಿ ಸಾಕಾಣಿಕೆಯವನ್ನೆಲ್ಲ ಮಾಡ್ಕೊಂಡಿರೋದ್ರಿಂದ ನಮಗೆ ನಮ್ಮ ಬೌಂಡ್ರಿಗೆ ಒಂದು ತಂತಿ ಬೇಲಿ ಮಾಡಬೇಕಾಯ್ತು. ಆಮೇಲೆ ಒಂದು ಕೃಷಿ ಹೊಂಡ ಅಂತ ಮಾಡ್ಕೊಂಡೇವು, ಅದಕ್ಕೊಂದು ತಂತಿ ಬೇಲಿ ಅಂತ ಬೇಕಾಯ್ತು. ಅದೊಂದು ವ್ಯವಸ್ಥೆ ಅದು ಅದೊಂದು. ಅದಕ್ಕಂತ ಮೂಲತಃ ಇನ್ನೊಂದು ಏನಾಗಿತ್ತು ಅಂದ್ರೆ ನಾನು ಬೆಳೆದ್ರ ದೌಷ ಧಾನ್ಯಗಳನ್ನ ಸಂಗ್ರಹಣೆ ಮಾಡ್ಕೊಳ್ಳಕ್ಕೆ ನಮಗೆ ಅದರಲ್ಲಿ ಒಂದು ಗೋಡನ್ ಟೈಪ್ ಅಥವಾ ಒಂದು ಶೆಡ್ ಶೇಖರಣೆ ಶೆಡ್ ಅದು ಬೇಕಾಯ್ತು. ನಮ್ಮ ಕೃಷಿ ಇಲಾಖೆಗಳೆಲ್ಲ ಕೆಲವೊಂದು ತೋಟಗಾರಿಕೆ ವಿಚಾರ ಮಾಡಿದ್ವಿ, ಅದು ಕೆಲವೊಂದು ಸಣ್ಣ ಜಮೀನಿಗೆ ಸಿಗೋದಲ್ಲ, ಬಂದ್ರೆ ಹೇಳ್ತೇವೆ ಹಿಂಗ ಅನ್ಕೊಂಡ್ರು. ಅದು ನಮ್ಗೆ ಮೂಲತಃ ಈಗ ನನಗೆ ಒಂದು 4-5 ಜನ ಒಂದು 10 ಜನ ಸೇರಿ ಮಾಡಬಾರ್ದು ಈ ತರದ್ದು ಗೋಡನ್ ಅದನ್ನ ಮಾಡ್ಬೋದು. ಆಮ್ಯಾಗ ಈಗ ನಾವು ಮಾಡಿದಂಗೆ ಎಲ್ಲರೂ ಕೃಷಿ ಒಳಗೆ ಕೆಲವರು ಅದ ಆಸಕ್ತಿ ಇರೋದಿಲ್ಲ, ಅದಕ್ಕೆ ನಾವು ಇನ್ನೊಬ್ಬರನ್ನ ಮಾಡ್ಕೊಳೋದಕ್ಕಂತ ನಾನ್ ಮಾಡಿ ನನ್ನಿಂದ ಇನ್ನೊಬ್ರು ನೋಡಿ ಕಲಿಬೇಕು ಆ ವ್ಯವಸ್ಥೆ. ಅದಕ್ಕೆ ನಾವ್ ಏನಾದ್ರು ಇನ್ ನೆಕ್ಸ್ಟ್ ಆದ್ರೂ ಅಷ್ಟೇ ಪ್ರೇರಣೆ ಆಗ್ಬೇಕು, ಬರೀ ನಾನೇ ಅಷ್ಟೇ ಅಲ್ಲ, ಈಗ ಉತ್ತಮ ಜೀವನ ಸಾಗಿಸ್ಬೇಕು ಅನ್ನೋದೇ ಉದ್ದೇಶ. ಹೌದೌದು. ಈಗ ನಮಗೇನಂತಂದ್ರೆ ಅದೇ ಇವೆಲ್ಲ ಇಟ್ಕೊಳಕ್ ಒಂದು ಗೋಡನ್ ಇದೊಂದು ವ್ಯವಸ್ಥೆ, ಒಂದು ನಮಗೊಂದು ತಂತಿ ಬೇಲಿ ವ್ಯವಸ್ಥೆ ಒಂದು. ಈಗ ಒಂದೇ ಸರಿಗೆ ನಾವು ಸುಮಾರು ದಿವಸ ಬಂದವಾಗ ನಮ್ದು ಕುಟುಂಬದಲ್ಲಿ 13 ಜನ ಇರೋದ್ರಿಂದ ಖರ್ಚು ವೆಚ್ಚ ಜಾಸ್ತಿ ಇದೆ. ಹಂಗಂತ ದುಡಿಮೆನೇ ಇದ್ರೆ ಹಂಗಂತ ದುಡಿಮೆನೇ ಇಲ್ಲ ಅಂತ ಎಲ್ಲಾರು ನಾವು ಎಲ್ಲ ಮಕ್ಕಳು ಸ್ವಸ್ಥರು ನಮ್ಮ ಮನೆಯವರಿಂದ ಹಿಡಿದು ಅಷ್ಟು ಕೈ ಕೆಲಸ ಮಾಡ್ತದೆ ಎಲ್ಲರೂ, ಪ್ರತಿಯೊಬ್ಬರಿಗೆ ಕೆಲಸ. ಈಗ ನೋಡ್ರಿ ಮನೆ ಸ್ವಸ್ಥ ಇರೋದ್ರೆ 25 ಜನ ಬರ್ತಾರೆ ಅಂದ್ರೆ ಅವ್ರಿಗೆ ಒಂದು ಕಡಿಮೆ ಅಂದ್ರೆ ದಿವಸಕ್ಕೆ ಒಂದು 10 ಜನಕ್ಕೆ ಊಟ ಅಡಿಗೆ ಮಾಡ್ಬೇಕು, ಊಟಕ್ಕೆ ಹಾಕ್ಬೇಕು, ಕೂಲಿ ಆಳುಗಳು ಸೇರಿಸಿ ನಮ್ಮ ಮಕ್ಕಳಿಂದ ಹಿಡಿದು ನಮ್ಮ ಸ್ವಸ್ಥೆಯಿಂದ ಹಿಡಿದು ಪ್ರತಿಯೊಂದು ವ್ಯವಸ್ಥೆದ ಇರ್ತಾರ. ಎಲ್ಲಿ ತನಕ ಓದಿದ್ರಿ ನೀವು? ನಾನು ಓದಿರೋದು 5ನೇ ಕ್ಲಾಸಿಗೆ ಹೋದಿನ್ರಿ. ನಾನು 5ನೇ ಕ್ಲಾಸಿಗೆ ಹೋಗಿ 5ನೇ ಕ್ಲಾಸ್ ಪಾಸ್ ಆಯ್ತು ಅಂತ ಆಯ್ತು. 6ನೇ ಕ್ಲಾಸಿಗೆ ಹೋದ್ವಿ. 6ನೇ ಕ್ಲಾಸಿಗೆ ಹೋದ್ಮ್ಯಾಗ ನಮ್ಮ ಮನೆಯಲ್ಲಿ ಬಹಳ ತೊಂದರೆ ಬಂತು. ನಾನು ಅವಾಗ ಒಬ್ಬನೇ ಇದ್ದೆ, ನಮ್ಮವ್ವ ನಮ್ಮಪ್ಪ ಎರಡೇ ಜನ. ಹೊತ್ತಿನಲ್ಲಿ ಏನಂತ ನಾನು 6ನೇ ಕ್ಲಾಸ್ ಶಾಲೆಗೆ ಹೋಗ್ಬೇಕು ನಾವು ಹೊತ್ತಿನಲ್ಲಿ ನಮ್ಮಪ್ಪಗೆ ಒಂದು ಟೈಫಾಯ್ಡ್ ಕಾಯಿಲೆ ಆಯ್ತು ಅವತ್ತಿನ ಕಾಲದಲ್ಲಿ. ಆಮೇಲೆ ನಮ್ಮವ್ವ ಒಂದು ಮಗುವಿನ ಎತ್ತು ಅದೊಂದು ಡೆತ್ ಆಗಿ ಅದನ್ನು ಮನೆಗಿತ್ತು. ಆವತ್ತಿ ಮನೆ ಸಂಸಾರ ನಡಿಲಂಗಾಗ್ಬಿಡ್ತು, ಬಹಳ ಕನಿಷ್ಠ ಆಗ್ಬಿಡ್ತು. ಅವಾಗ ಹೆಂಗಪ್ಪ ಅಂತ ಊರಿಗೆ ಬಂದೆ, ಊರಿಗೆ ಬರತ್ತಿನ ನಮ್ಮಪ್ಪನ ದುಡಿಯಕ್ ಹೋಗಲ್ಲ, ನಮ್ಮವನು ಮತ್ತೆ ಹೆರಿಗೆಯಾಗಿ ಮೇಲೆ ಮಂಗ್ತು. ಆದ ನಂತರ ಎಂತ ಬೇರೆ ಒಬ್ರು ನಮಗೆ ಸಂಬಂಧಿಕರು ಇದ್ದಾರೆ, ಮತ್ತಿಲ್ಲ ಹಿಂಗ್ ಕಷ್ಟ ಆಗೈತಿ, ನಮ್ಮ ಮನೆಯಲ್ಲಿ ಕುರಿ ಆಗೋದೋ ನೀವು ವರ್ಷಗಂಟ್ಲೆ ಅವತ್ತಿನ ಒಂದು ಸಂಬಳ ಒಂದು ಜೀತಾಳ ಅಂತ ಇತ್ತು ಸಂಬಳ ಅಂತ ಅಂದ್ವಿ. ಆಯ್ತ್ರಿ ನಿಮ್ ಮನೆಗೆ ಇರ್ತಾನೆ, ನಮ್ಮ ಅಪ್ಪರಿಗೆ ಅವ್ರಿಗೆ ನಮ್ಗೆ ಆಸ್ಪತ್ರೆಗೆ ಅದಕ್ಕೆ ದುಡ್ಡು ಕಾಸು ಬೇಕು ಕೊಡ್ರಿ ಆಯ್ತು ಅಂತ ಹೇಳಿ ಅವತ್ತಿನ ಕಾಲದಲ್ಲಿ 12 ತಿಂಗಳಿಗೆ 25 ರೂಪಾಯಿ 25 ರೂಪಾಯಿಗೆ ಒಂದು ವರ್ಷ ನಾನು ದುಡ್ಡಲ್ಲಿ ಅವತ್ತ. ಆ 25,000 ತಗೊಂಡು ನಮ್ಮಪ್ಪ ನಮ್ಮಮ್ಮನ ಸ್ವಲ್ಪ ಅವರು ಚೇತರಿಸ್ಕೊಂಬರಲ್ಲಿ ಇವ್ರಿಗೆ ಮಾಡ್ಕೊಂಡ್ವಿ. ಅವ್ರು ಆರಾಮಾದ್ಮೇಲೆ ಮತ್ತೆ ನಮ್ಮಪ್ಪರು ಬೇರೆ ಈ ನಮ್ಮ ಜಮೀನೆಲ್ಲ ಬೇರೆ ಬೇರೆ ಮಾಡ್ಕೊಂಡು ಕೂಲಿ ಆಲೆ ಮಾಡ್ಕೊಂಡು ಅವರೆಲ್ಲಾನು ಮತ್ತೆ ಇದಾದ್ರು. ಹಂಗಾಗಿ ಅಲ್ಲಿ ವಿದ್ಯಾಭ್ಯಾಸ ನಿಂತು ಹೋಗ್ಬಿಡ್ತು ನನಗೆ ಅಲ್ಲಿ. ಆಮೇಲೆ ಈಗೂ ನನಗೆ ಐತಿಯಲ್ರಿ, ನಾನು ಬ್ಯಾಡಗಿಗೆ ಹಾಸ್ಟೆಲಾಗ ಹೋಗಿ ಇದ್ದೆ, ಈಗೂ ನಾನು ಸಾಲಿ ಸರ್ಟಿಫಿಕೇಟ್ ತಕೊಂಡಿಲ್ಲ. ಇವತ್ತು ನಾ ಹೆಂಗದೇನೆ ಅಂದ್ರೆ ಯಾರು ನೋಡಿದ್ರು ಶಾಲೆಗೆ ಹೋಗಿಲ್ಲ ಅಂತ ಅನ್ಕೊಂಡು ಕೆಲವೊಂದು ಐತಿ, ಕೆಲವೊಂದು ಎಂತನಪ್ಪ ಭಾರಿ ಓದಿದೆ ನನ್ನ ಮಟ್ಟಕ್ಕೂ ಕೆಲವೊಂದು ಅಬ್ಸರ್ವ್ ಮಾಡ್ತಾರೆ. ಹಂಗೆ ಈಗ ನಿಮ್ಮ ಒಂದು ಕೃಷಿಯ ಒಂದು ಅನುಭವದಲ್ಲಿ ಇದ್ರ ಜೊತೆಗೆ ಈಗ ಏನು ಮೀನು ಕೂಡ ಸಾಕಾಣಿಕೆ, ಕೋಳಿ ಮೀನು ಎಲ್ಲ ಮೀನು, ಇದು ಕೃಷಿ ಹೊಂಡದಲ್ಲಿ? ಹೌದು, ಕೃಷಿ ಹೊಂಡದಲ್ಲಿ. ಎಷ್ಟು ಒಂದು ಪ್ರಮಾಣದ ಮೀನು ಮರಿಗಳನ್ನ ಬಿಟ್ಟಿದ್ರಿ? ನಾವು 4,000-4.5 ಸಾವಿರ ಬಿಡ್ತೇವೆ. ಈ ವರ್ಷ 4.5 ಸಾವಿರ ಬಿಟ್ಟಿದ್ವಿ, ಹೋದ ವರ್ಷ 4,000 ಬಿಟ್ಟಿದ್ವಿ, ಅದು ಹಿಂದ ವರ್ಷ 3,000 ಬಿಟ್ಟಿದ್ವಿ. ನಾವು ಅದಕ್ಕಿಂತ ಹೆಚ್ಚಿಂದೇನೋ ನಾವು ಫುಡ್ ಹಾಕ್ತಾನ ಇಲ್ರಿ ಮತ್ತೆ ನ್ಯಾಚುರಲ್ ಆಗಿ. ಈ ತೋಟ ಸುತ್ತಲೂ ಇರೋದಕ್ಕೆ ಅಲ್ಲೆಲ್ಲ ಎಲಿ ಹಸಿರು ಹಣ್ಣು ಪಳತಿನ ಹಣ್ಣು ಆಮ್ಯಾಗ ಅಡ್ಕಿ ಹೂವು ಹಿಂಗಾರೆಲ್ಲ ಬೀಳದಲ್ಲ ಅವೆಲ್ಲ ತಿನ್ಕೊಂಡು ಸ್ವಲ್ಪ ಹೆಚ್ಚು ಕಮ್ಮಿ ಈಗ ಒಂದು ಅರ್ಧ ಕೆ ಜಿಂದ ಹಿಡಿದು ಎರಡೂವರೆ ಕೆ ಜಿ ಮೂರು ಕೆ ಜಿ ಮೂರುವರೆ ಕೆ ಜಿ ಮಟನ್ ಐತಿ. ಮತ್ತೆ ನೀವೇನ್ ಕೊಡ್ತೀರಾ ಅದಕ್ಕೆ? ಮತ್ತೆ ಫುಡ್ ನಾವು ಯಾವ್ದು ಯಾವ್ದು ನಾವು ಅಂಗಡಿ ಫುಡ್ ಯಾವ್ದಿಲ್ಲ ಉಳಿದಿರೋದು ಅನ್ನ ಇಲ್ಲ. ನಾವು ಅದೇ ಮಾಡೇವಿ, ಗಂಗಾಳ ಚಿರಗಿ ಬೆಳಗಿದ್ರ ಅಥವಾ ನಮ್ಮ ಪಾತ್ರಿ ಬೆಳಗಿದ್ರ ಸೀದಾ ಪೈಪ್ ಮುಖಾಂತರ ಅಲ್ಲಿ ಹೋಗಿ ಮಾಡಿದೀವಿ. ಅದ ಅಷ್ಟು ಹೋಗೋದು ಬಿಟ್ರೆ ಮತ್ತೆ ಹಂಗಂತ ಸೋಪಿ ನೀರು ಪಾಪಿ ನೀರು ಕಳಿಸಲ್ಲ, ಅದಕ್ಕೆ ಬಟ್ಟೆ ಗಿಟ್ಟೆ ನೀರು ಅದಕ್ಕೆಲ್ಲ ಕಳಿಸಲ್ಲ. ಏನ ನಾವು ಫ್ರೀ ಇದ್ದ ಆರಾಮ ಇದ್ವಿ ಅಂದ್ರೆ ಸ್ವಲ್ಪ ಈ ಆಕಳ ಸಗಣಿ ಐತಲ್ಲ ಸಗಣಿ, ಆಮ್ಯಾಗ ನಮಗದು ವೇಸ್ಟ್ ಆಗಿದ್ದ ಗೊಂಜಾಳ ಕಾಳು ಬೆಳೆದ ಕಾಳು ವೇಸ್ಟ್ ಆಗತ್ತೆ ಅಂದ್ರೆ ಅಂತವ್ ಏನರ ಇದ್ರೆ ಸ್ವಲ್ಪ ಆಗಾಗ ಒಗಿತಾ ಇರ್ತವೆ. ಈ ತೌಡು ಅಕ್ಕಿ ಮಾಡಿಸಿದ್ದು ಭತ್ತ ಮಾಡಿಸಿದ ತೌಡು ಇಂಥವನ್ನೆಲ್ಲ ಒಗಿತಿರ್ತವೆ. ಆದ್ರೆ ಏನಾಗದ್ ಗಾಳಿಯಿಂದ ಎತ್ತಲಿಂದ ಬಂದು ಅದ್ರಾಗ ಬಿದ್ದ ಬಿಡ್ತತಿ. ಅದು ಫುಲ್ ಫ್ರೀ ಇರೋದ್ರಿಂದ ಗಾಳಿಯಿಂದ ಎತ್ತಲಿಂದ ಬಂದು ಮಣ್ಣು ಧೂಳು ಎಲೆಯ ಬೀಳ್ತತಿ, ಹೂವು ಎಲ್ಲ ಬೀಳೋದ್ರಿಂದ ಅವು ಅದನ್ನ ಬೆಳೀತಾ ಹೊರತು ನಾವು ಅದಕ್ಕಾಗಿದ್ದ ಫುಡ್ ಅನ್ನ ದುಡ್ಡು ಕೊಟ್ಟಂತೂ ನಾವು ಹಾಕಿಲ್ಲ. ಈಗ ರೇಡಿಯೋ ಆಕಾಶವಾಣಿ ಭದ್ರಾವತಿ ಕೇಂದ್ರ ಇದು ನಿಮ್ಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾ ಇದ್ರಿ. ಹೌದು ಅಲ್ಲ, ನೀವು ಹುಡುಗರಿದ್ದಾಗ ಕೇಳಿದ್ರಿ ಅಲ್ಲ ಭದ್ರಾವತಿ ಆಕಾಶವಾಣಿ ಕೇಂದ್ರ ಅಂತ? ನಾವು ಅವಾಗಲೇ ನಾನು ರೇಡಿಯೋ ನೋಡಿದೀವಿ, ರೇಡಿಯೋನು ನಾವು ಹಚ್ತಾ ಇದ್ವಿ, ಅದು ಭದ್ರಾವತಿ ಆಕಾಶವಾಣಿ ಅಂತ ಗೊತ್ತಿತ್ತು. ಆದ್ರೆ ನಾನು ಇವತ್ತು ಇಲ್ಲಿ ಬರ್ಬೇಕಾದ್ರೆ ಅದು ಎಲ್ಲಿ ಎಲ್ಲಿ ಐತಪ್ಪ ಅಂತ ಗೊತ್ತಿರ್ಲಿಲ್ಲ, ಎಲ್ಲಿ ಎಲ್ಲಿ ಇರ್ತೈತಿ ಅಭಿಷೇಕ ಅಂತ ಗೊತ್ತಿರ್ಲಿಲ್ಲ. ನಿಮ್ ಮುಖಾಂತರ ತಿಳ್ಕೊಂಡು ನಿಮ್ಮೊಂದು ಸಲಹೆ ಮುಖಾಂತರ ನೀವೊಂದು ಕರೆ ಕಳಿಸಿದಕ್ಕ ನಿಮ್ ಮುಖಾಂತರ ನಾವು ಇಲ್ಲಿ ಬಂದು ತಲುಪಿದ್ವಿ. ಈಗ ಮೊದಲಿನ ಒಂದು ದಿನಗಳಲ್ಲಿ ಒಂದು ಕೃಷಿ ರಂಗ ಕಾರ್ಯಕ್ರಮ ಆಗ್ಲಿ ರೈತರಿಗೆ ಸಂಬಂಧಪಟ್ಟಿದ ಕಾರ್ಯಕ್ರಮಗಳಾಗ್ಲಿ ರೈತರು ಕೇಳ್ತಿದ್ರಲ್ಲ? ಹೌದು ಕೇಳ್ತಿದ್ರು. ಈಗ ಮೊಬೈಲ್ ಅಲ್ಲಿ ಬಂದಿರ್ತಕ್ಕಂತ ಏನ ರೈತರು ಮಾಡೋಕಾರ ಒಬ್ರನ್ನೊಬ್ರು ಕೇಳಿ ಒಬ್ರನ್ನೊಬ್ರು ತಿಳ್ಕೊಂಡು ಮಾಡೋರು. ಈಗ ಹಂಗಲ್ಲ, ಎಲ್ಲ ಮೊಬೈಲು ಟಿವಿ ಇವೆಲ್ಲ ಪೇಪರ್ ಇವೆಲ್ಲ ಬಂತು. ಆಮ್ಯಾಗ ಈಗ ಇತ್ತಿತ್ತಲಾಗ ನಾವೆಲ್ಲ ಅವತ್ತಿನ ಕಾಲದಾಗ ಎತ್ತು ಸಾಕಾಣಿಕೆ ಎತ್ತಿನ ಬೇಸಾಯ ಅವನ್ನೆಲ್ಲ ಮಾಡ್ತಾ ಇದ್ವಿ. ಈಗೆಲ್ಲ ಏನಿದ್ರೆ ತಂತ್ರಜ್ಞಾನ, ಈಗ ನಾವು ನೋಡ್ರಿ ಮನೆಯಲ್ಲಿ ಒಂದು ಟ್ರ್ಯಾಕ್ಟರ್ ಅಂತ ಮಡ್ಕೊಂಡಿದೀವಿ. ಆಮ್ಯಾಗ ತೋಟ ಹೂಡ್ಲಿಕ್ಕೆ ಕೃಷಿ ಇಲಾಖೆಯಿಂದ ನಮಗೆ ಒಂದು ರೂಟರ್ ವೀಟರ್ ಅಂತ ತಗೊಂಡಿದೀವಿ. ಸುಮಾರು ಈ ತಂತ್ರಜ್ಞಾನದಿಂದ ಈಗ ಕೃಷಿ ನಡೀತಾ ಐತಿ. ನೀವು ಇದರಿಂದ ಬೇಸಾಯ ಮಾಡೋದಿಲ್ಲ, ಎತ್ತುಗಳಿಂದ ಮಾಡಿ? ಎತ್ತುಗಳಿಂದ ಮಾಡಿದ್ವಿ, ಮೊದಲೆಲ್ಲ ಇತ್ತು ಎತ್ತು ಅವೆಲ್ಲ ಇತ್ತು. ಈಗ ಎತ್ತಿನಾಗ ಇವತ್ತಿನ ಕೃಷಿನ ನಡೀತಾ ಇಲ್ಲ, ಏನಿದ್ರು ತಂತ್ರದಿಂದ ನಡೀತಾ ಇರೋದು. ಯಾಕಂದ್ರೆ ಕಡಿಮೆ ಸಮಯದಲ್ಲಿ ಜಾಸ್ತಿ ಪ್ರದೇಶ ಒಂದು ಮಾಡ್ಲಿಕ್ಕಾಗಲ್ಲ, ಆವರಿಸಿಕೊಂಡು ಅದನ್ನ ನಮ್ಗೆ ಯಾವಾಗ ಬೇಕೋ ಅವಾಗ ನಾವು ಅದನ್ನ ಮಾಡಬಹುದು. ಇದಾದ್ರೆ ಆಮ್ಯಾಗ ಈಗ ಎಲ್ಲಿ ಬಂದ್ಬಿಡದ್ರಿ ಅಂದ್ರೆ ದೇಶನ ಅಲ್ಲಿ ಬಂದ್ಬಿಡದ್ರಿ. ಈ ಬಸವಣ್ಣ ಎತ್ತಿನಿಂದ ನಮ್ ಕಮ್ತ ಅನ್ನೋದು ಬಹಳ ನೂರಕ್ಕೊಂದು 25% ಉಳ್ಕೊಂಡಿರ್ಬೋದು, ಬಹಳ ಅಂದ್ರೆ ಉಳ್ಕೊಂಡಿರ್ಬೋದು. ಇನ್ನು 75% ಈ ತಂತ್ರಜ್ಞಾನದ ಕೃಷಿ ನಡೀತಾ ಐತಿ. ಈಗ ಹಂಗಂತ ನಾವು ಬರೀ ಅದನ್ನ ಇಟ್ಕೊಂಡಲ್ಲ, ಇಲ್ಲ ಅದು ಇದು ಎರಡನ್ನು ಇಟ್ಕೊಂಡಿದ್ವಿ ಕೃಷಿ ಒಳಗೆ. ಯೌವನಾವಸ್ಥೆಯಲ್ಲಿ ರೇಡಿಯೋ ಕೇಳಿದ್ರ ಒಂದು ಯಾವ ರೀತಿಯಿಂದ ಇತ್ತು ರೇಡಿಯೋ ಕೇಳುದ್ರೆ? ರೇಡಿಯೋ ಕೇಳುವ ಇವತ್ ನೋಡ್ರಿ ಮೊಬೈಲ್ ಮಾಧ್ಯಮ ಆಗೈತಿ ಇವತ್ತು. ಅವತ್ತು ರೇಡಿಯೋನೆ ಇದಿತ್ತು ನಮ್ಗೆ. ನಾವ್ ಏನಾರ ಒಂದು ಬೇರೆ ಕಡೆಯಿಂದ ನಾವು ಭದ್ರಾವತಿನ ತಿಳ್ಕೊಬೇಕು ಅಥವಾ ಶಿವಮೊಗ್ಗದ ಬೆಂಗಳೂರಿನ ತಿಳ್ಕೊಬೇಕು ಅಂದ್ರೆ ರೇಡಿಯೋ ಮುಖಾಂತರ ತಿಳ್ಕೊಬೇಕಾಯ್ತು. ಇವತ್ ಹಂಗಲ್ಲ, ಫೋನ್ ಬಂದೈತಿ, ಫೋನ್ ನೋಡ್ತೇವೆ. ಅವತ್ತಿನ ಕಾಲದಲ್ಲಿ ನಾವು ರೇಡಿಯೋ ತಗೊಂಡು ರೇಡಿಯೋದಾಗ ತಿಳ್ಕೊಂತಿದ್ವಿ, ಅಥವಾ ಒಂದು ವಾರ್ತಾ ಆಗ್ಲಿ ಅಥವಾ ಯಾವ್ದೋ ಒಂದು ಫಂಕ್ಷನ್ ಏನೋ ಒಂದು ದೂರದ ಸುದ್ದಿ ತಿಳ್ಕೊಬೇಕು ನಾವು ಅಂತ ಅಂದ್ರೆ ದೇಶದ ಸುದ್ದಿ ತಿಳ್ಕೊಬೇಕು ಅಂದ್ರೆ ರೇಡಿಯೋ ಮುಖಾಂತರ ನಾವು ತಿಳ್ಕೊತಿದ್ವಿ. ಇವಾಗ್ಲೇ ಹಂಗಿಲ್ಲ, ಇವಾಗಲೇ ಕೈಯಲ್ಲೇ ಎಲ್ಲ ಫೋನ್ ಎಲ್ಲ ಕೈಯಲ್ಲೇ ಎಲ್ಲ. ಇದು ಮಾರುಕಟ್ಟೆ ಒಂದು ವ್ಯವಸ್ಥೆಗೆ ಬಂದ್ರೆ ಮಾರುಕಟ್ಟೆಯ ಒಂದು ಧಾರಣೆ ನಿಮ್ಗೆ ನಿಮ್ಮ ಮೊಬೈಲ್ ಅಲ್ಲಿ ಬರುತ್ತಾ? ಹೌದು, ಮಾರುಕಟ್ಟೆ ನಮ್ಮ ಧಾರಣೆ ನಮ್ಮ ದಿವಸನೂ ಬರುತ್ತೆ, ಪ್ರತಿ ದಿವಸನೂ ಬರ್ತದೆ. ನಮ್ದು ಇವತ್ತು ನಾವು ಅಡಿಕೆ ಅಡಿಕೆ ಎಲ್ಲ ಶಿವಮೊಗ್ಗದಲ್ಲಿ ಎಷ್ಟಿದೆ, ಭದ್ರಾವತಿಯಲ್ಲಿ ಎಷ್ಟಿದೆ? ಹೌದೌದು. ಸೊ ಅದ್ರ ಆ ಒಂದು ರೇಟ್ ನೋಡ್ಕೊಂಡು ನೀವು ಮಾರಾಟ ಮಾಡ್ತೀರಾ ಹಿಂಗೆ? ಇಲ್ಲ, ಈಗ ನಾವೇನಾದ್ರು ರೇಟ್ ನೋಡ್ಕೊಂತವಲ್ರಿ, ರೇಟ್ ಹಿಂಗ ಐತಿ ಅಂದಾಗ ನಾವು ಮಾರ್ಕೆಟ್ ಹೋಗಿ ನಾವು ಅಲ್ಲಿ ಸ್ವಲ್ಪ ಬಿಡ್ತೇವಿ, ಮಾರ್ಕೆಟ್ ಹಾಕ್ತೇವಿ. ಮಾರ್ಕೆಟ್ ಹಾಕಿದಾಗ ಅದು ನಮಗೆ ಅಳವಡಿಸ್ತು, ಅದನ್ನ ನಾವು ಮಾರ್ತೇವಿ. ಇಲ್ಲ ಅಂದ್ರೆ ನಮ್ಮ ಅದನ್ನ ಅಲ್ಲೇ ಸ್ಟಾಕ್ ಇಟ್ಟು ಬಿಡ್ತೇವೆ. ಅದು ರೇಟ್ ಬರಲಿ ನಿಮ್ಗೆ, ಅದು ರೇಟ್ ಆ ರೇಟಿಗೆ ನಿಮ್ಗೆ ಮನಸ್ಸಾಯ್ತು ಮಾರಾಟ ಮಾಡಕ್ಕೆ ಮಾಡ್ತೀರಾ? ಕೊಡ್ತೇವೆ. ಇಲ್ಲ ಅಂದ್ರೆ ಅಲ್ಲೇ ಇಟ್ಟು ಕಾದ ಮತ್ತೆ ಕೊಡ್ತೇವೆ. ಈಗ ನಾವ್ ಏನ ರೇಟ್ ತಿಳ್ಕೊಬೇಕಾದ್ರು ಅವತ್ತಿಂದ ಏನಂತಂದ್ರೆ ಜನಗಳು ತಿಳ್ಕೊಬೇಕಾಯ್ತು, ಬೇರೆ ಬೇರೆ ತಿಳ್ಕೊಬೋದು. ಈಗ ಹಂಗಲ್ಲ, ಇವತ್ ನಮ್ಮ ಮೊಬೈಲ್ನಲ್ಲೇ ನಾವು ಎಲ್ಲಾ ರೇಟು ಎಲ್ಲಾ ಮಾರ್ಕೆಟ್ ಅನ್ನು ನಾವು ನಮ್ಮ ಕರ್ನಾಟಕದ ನಮ್ಮ ಏನೈತಿ ಇತ್ಲಾಗ ಭದ್ರಾವತಿ ಶಿವಮೊಗ್ಗ ಆಮ್ಯಾಗ ಸಾಗರ ಸ್ವರ್ಭ ಎಲ್ಲ ತೀರ್ಥಹಳ್ಳಿ ಪ್ರತಿಯೊಂದು ಮಾರ್ಕೆಟ್ ಅನ್ನ ನಾವು ಮೊಬೈಲ್ನಲ್ಲೇ ತಿಳಿತದ ಈಗ. ಅದನ್ನ ನೋಡ್ಕೊಂಡ ನಾವು